के मुफ्त उपचार का उपहार पहुंचाकर भारत को आयुष्मान बनाने का। आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं। अधिक जानकारी के लिए 14555 पर कॉल करें। ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆತ್ಮೀಯ ಕೇಳುಗರೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ದಂತ ಚಿಕಿತ್ಸೆಯ ಅಸತ್ಯಗಳ ಅರಿವು. ಈ ಕುರಿತು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಗಿರಿಜಾ ಅರಶಿನಕೋಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಗಿರಿಜಾ ಅರಶಿನಗೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಗಿರಿಜಾ ಅರಶಿನಗೋಡಿ ಅವರು. ವಿಷಯ ದಂತ ಚಿಕಿತ್ಸೆಯ ಅಸತ್ಯಗಳ ಅರಿವು. ಆತ್ಮೀಯ ಕೇಳುಗರೇ, ನಿಮ್ಮ ಎಸ್ಡಿಎಂ ವೈದ್ಯರ ಕಿರುಪರಿಚಯ ನಿಮಗಾಗಿ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಗಿರಿಜಾ ಅರಶಿನಗೋಡಿ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆ ಕಮತ್ಕಿಯವರು. ತಮ್ಮ BDS ಪದವಿಯನ್ನು ಇವರು 2020 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬಾಗಲಕೋಟೆಯ PM ನಾಡಗೌಡ್ ದಂತ ಮಹಾವಿದ್ಯಾಲಯದಲ್ಲಿ ಹಾಗೂ MDS ಸ್ನಾತಕೋತ್ತರ ಪದವಿಯನ್ನು 2024 ದಾವಣಗೆರೆಯ ದಂತ ಮಹಾವಿದ್ಯಾಲಯದಲ್ಲ ಪಡೆದರು. ಅವರು ಈ ಹಿಂದೆ 1 ವರ್ಷಗಳ ಕಾಲ ಎಸ್ಡಿಎಂ ದಂತ ಮಹಾವಿದ್ಯಾಲಯದಲ್ಲಿ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2025 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವಸಡು ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದು 1 ವರ್ಷದಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಗಿರಿಜಾ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೇ, ಮೊದಲಿಗೆ ಡಾಕ್ಟರ್ ಗಿರಿಜಾ ಅರಶಿನಗೋಡಿ ಇವರು ಈ ದಂತ ಚಿಕಿತ್ಸೆಯ ಅಸತ್ಯಗಳ ಅರಿವು ಈ ವಿಷಯದ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮಗೆ ಹೇಳ್ತಾರೆ. ಆ ಮಾಹಿತಿಯನ್ನೆಲ್ಲ ಕೇಳಿಕೊಂಡು ಆ ನಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಡಾಕ್ಟರಿಂದ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮಾಲಾ ಸಾಮ್ರಾಣಿ ಮ್ಯಾಮ್ ಅವರೇ ನನ್ನ ಪರಿಚಯ ಮಾಡಿದ್ದಕ್ಕೆ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದ ಮೂಲಕ ಇಂದು ನಾನು ದಂತ ಚಿಕಿತ್ಸೆಯ ಅಸತ್ಯಗಳ ಬಗ್ಗೆ ಚರ್ಚಿಸುತ್ತಿದ್ದೇನೆ. ಬಾಯಿಯ ಆರೋಗ್ಯ ಎಂದರೆ ಕೇವಲ ಹಲ್ಲಿನ ಆರೋಗ್ಯ ಮಾತ್ರವಲ್ಲ, ಅದು ನಮ್ಮ ಪೂರ್ಣ ದೇಹದ ಆರೋಗ್ಯದ ಮುಖ್ಯ ಭಾಗ. ನಮ್ಮ ದೇಹಕ್ಕೆ ಆಹಾರ ಪ್ರವೇಶಿಸುವ ಮೊದಲ ದ್ವಾರವೇ ಬಾಯಿ. ಆಹಾರ, ಮಾತು, ನಗು, ಆತ್ಮವಿಶ್ವಾಸ ಎಲ್ಲವೂ ಆರೋಗ್ಯಕರ ಹಲ್ಲು ಮತ್ತು ವಸುಡೆಯ ಮೇಲೆ ಅವಲಂಬಿತ. ಆದರೆ ಭಾಳ ಜನ ಹಿಂಗೆ ಯೋಚನೆ ಮಾಡೋದಿಲ್ಲ. ಹಲ್ಲು ನೋವಿದ್ರೆ ಮನೆ ಮದ್ದು ಯೂಸ್ ಮಾಡಿ ತೋರಿಸೋದಿಲ್ಲ, ಒಂದು ಹಲ್ಲು ಹೋಯ್ತು ಅಂದ್ರೆ ಏನು ಮಾಡೋದು ಅಂತ ಭಾಳ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆದರೆ ಬಾಯಿಯಲ್ಲಿ ಇರುವ ಸೋಂಕು ದೇಹದ ಬೇರೆ ಅಂಗಗಳ ಮೇಲೂ ಪರಿಣಾಮ ಬೀರುತ್ತದೆ. ಈಗ ವಸುಡು ರೋಗದಿಂದ ಮಧುಮೇಹ ನಿಯಂತ್ರಣ ಕಷ್ಟವಾಗುವಂತೆ ಮಾಡುತ್ತದೆ. ಬಾಯಿಯ ಬ್ಯಾಕ್ಟೀರಿಯಾ ಹೃದಯ ರೋಗದ ಅಪಾಯವನ್ನೂ ಹೆಚ್ಚಿಸಬಹುದು. ಇದೆಲ್ಲ ನೋಡಿದರೆ ಅರ್ಥ ಆಗಬೇಕು, ಆರೋಗ್ಯಕರ ಬಾಯಿ ಅಂದರೆ ಆರೋಗ್ಯಕರ ದೇಹ. ದಂತ ಚಿಕಿತ್ಸೆಯ ಬಗ್ಗೆ ಎಲ್ಲರಿಗೂ ಹಲವಾರು ಭಯ ಮತ್ತು ತಪ್ಪು ಕಲ್ಪನೆಗಳು ಇವೆ. ಇದರಿಂದ ಜನರು ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಫಸ್ಟ್ ಹೇಳಬೇಕಂದ್ರೆ ಹಲ್ಲು ಕ್ಲೀನಿಂಗ್ ಮಾಡಿದ್ರೆ ಹಲ್ಲು ಸಡಿಲ ಆಗ್ತದೆ, ಲೂಸ್ ಆಗ್ತದೆ ಅಂತ ಭಾಳ ಜನ ಅಂದ್ಕೊಂಡಾರ. ಭಾಳ ಜನ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗೂ ಫಸ್ಟ್ ಕ್ವಶನ್ ಇದನ್ನ ಕೇಳ್ತಾರೆ. ಆದರೆ ಇದು ತಪ್ಪು ನಂಬಿಕೆ. ಹಲ್ಲು ಲೂಸ್ ಆಗೋದು, ಹಲ್ಲಿನ ಮಧ್ಯೆ ಗ್ಯಾಪ್ ಆಗೋದು ಇದೆಲ್ಲ ಸುಳ್ಳು. ಹಲ್ಲು ಕ್ಲೀನಿಂಗ್ ಮಾಡಿದಾಗ ಟಾರ್ಟರ್ ಅಂದರೆ ಕ್ಯಾಲ್ಕುಲಸ್ ಅನ್ನೋ ಕೊಳೆ ಹೋಗುತ್ತೆ. ಅದು ಹಲ್ಲನ್ನು ಗಟ್ಟಿಯಾಗಿ ಹಿಡಿದಿರೋದ್ರಿಂದ ಅದನ್ನು ಕ್ಲೀನ್ ಮಾಡಿದಾಗ ನಿಮಗದು ಲೂಸ್ ಆಗ್ಯದ, ಗ್ಯಾಪ್ ಆಗ್ಯದ ಅಂತ ಅನ್ನಿಸ್ತದೆ. ಆದರೆ ಕರೆಕ್ಟ್ ಟೈಮಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಇದೆಲ್ಲ ಸಮಸ್ಯೆನೇ ಇರೋದಿಲ್ಲ. ಇನ್ನು ಸೆಕೆಂಡ್ ಡೌಟ್ ಏನಂದ್ರೆ ಹಲ್ಲು ಕೀಳಿಸಿದ್ರೆ ಕಣ್ಣು ದೃಷ್ಟಿ ಹೋಗ್ತದೆ ಅಂತ. ಇದು ಸುಳ್ಳು. ಹಲ್ಲಿಗೆ ಕಣ್ಣಿಗೆ ಸಂಬಂಧನೇ ಇಲ್ಲ. ಹಲ್ಲಿಗಿರೋ ನರ ಮತ್ತು ಕಣ್ಣಿಗಿರೋ ನರ ಬೇರೆ ಆಗಿರ್ತದೆ. ಹೀಗಾಗಿ ಹಲ್ಲು ಕೀಳಿಸಿದ್ರೆ ಕಣ್ಣಿಗೇನು ಆಗೋದಿಲ್ಲ. ಇನ್ನು ಸ್ವಲ್ಪ ಜನ ಒಂದು ಹಲ್ಲು ಕೀಳಿಸಿದ್ರೆ ಏನಾಗಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಡ್ತಾರೆ. ಆದ್ರೆ ಅದು ಬಾಜು ಹಲ್ಲು ಎಲ್ಲ ಸರದ ಬೇರೆ ಹಲ್ಲಿಗೂ ಗ್ಯಾಪ್ ಆಗುವಂಗೆ ಮಾಡ್ತದೆ. ಆಮೇಲೆ ನಿಮಗೆ ಊಟ ಮಾಡಲಿಕ್ಕೂ ಅದು ಸರಿ ಆಗೋದಿಲ್ಲ. ಮತ್ತೆಲ್ಲರೂ ಕೇಳ್ತಾರೆ ಹಲ್ಲಿನ ಟ್ರೀಟ್ಮೆಂಟ್ ಅಂದ್ರೆ ಭಾಳ ಖರ್ಚಾಗ್ತದೆ, ಭಾಳ ಕಾಸ್ಟ್ಲಿ ಅಂತ. ಹಲ್ಲಿನ ಟ್ರೀಟ್ಮೆಂಟ್ ಕಾಸ್ಟ್ಲಿ ಅಲ್ಲ, ನಿಮ್ಮ ಹಲ್ಲಿನ ಆರೋಗ್ಯ ಮೇಲಿರೋ ನಿರ್ಲಕ್ಷ್ಯ ಇದನ್ನು ಕಾಸ್ಟ್ಲಿ ಮಾಡ್ತದೆ. ಎಲ್ಲರೂ ಲಾಸ್ಟ್ ಸ್ಟೇಜ್ ಅಂದ್ರೆ ನೋವು ಬಂದಾಗ ಡಾಕ್ಟರ್ ಕಡೆ ಬರ್ತಾರೆ. ಅವಾಗ ಏನೂ ಮಾಡೋಕ್ಕೆ ಬರೋದಿಲ್ಲ. ನಾವು ಅದನ್ನು ಉಳ್ಸೋಕೆ ಟ್ರೈ ಮಾಡ್ತೀವಿ, ಅದು ಟ್ರೈ ಮಾಡೋಕ್ಕೆ ಉಪಯೋಗಿಸೋ ಮೆಟೀರಿಯಲ್ಸು ಅಷ್ಟು ಕಾಸ್ಟ್ಲಿ ಇರ್ತಾವೆ. ಅದಕ್ಕಾಗಿ ಕರೆಕ್ಟ್ ಟೈಮಿಗೆ ಅಂದ್ರೆ ಏನೋ ಪ್ರಾಬ್ಲಮ್ ಸಣ್ಣದಿದ್ದಾಗ ನೀವು ಹೋಗಿ ತೋರಿಸಿದ್ರೆ ಅದು ಖರ್ಚು ಅಷ್ಟು ಆಗೋದಿಲ್ಲ. ಇನ್ನು ಎಲ್ಲರೂ ಹೇಳ್ತಾರೆ, ಸ್ವಲ್ಪ ಜನ ಅನ್ಕೋತಾರೆ ಹಲ್ಲು ನೋವಿದ್ದಾಗ ತಂಬಾಕು ಯೂಸ್ ಮಾಡಬೇಕು ಅಂದ್ರೆ ಅದು ಹಲ್ಲು ನೋವು ಹೋಗ್ತದೆ ಅಂತ. ಆದ್ರೆ ಹಂಗೆ ಯೂಸ್ ಮಾಡಬೇಡ್ರಿ, ಇದು ನಿಮಗೆ ತುಂಬ ಹಾನಿಕರ ಆಗ್ತದೆ. ಇವಾಗ ಬಾಯಲ್ಲಿ ಊಟ ಸಿಕ್ಕೊಂಡಾಗ ಸೇಫ್ಟಿ ಪಿನ್ ಯೂಸ್ ಮಾಡೋದು, ಕಡ್ಡಿ ಯೂಸ್ ಮಾಡೋದು ಈ ಥರ ಎಲ್ಲ ಅಭ್ಯಾಸ ಇಟ್ಕೋಬೇಡ್ರಿ, ಇದು ಜಾಸ್ತಿ ತೊಂದರೆ ಆಗ್ತಾವೆ. ಇವಾಗ ವಸುಡೆಯಿಂದ ರಕ್ತ ಬರ್ತಿರುತ್ತೆ, ಭಾಳ ಜನ ರಕ್ತ ಬರಾತೈತಿ ಅಂತಂದು ಬ್ರಷ್ ಮಾಡೋದೇ ಸ್ಟಾಪ್ ಮಾಡ್ತಾರೆ. ಉಪ್ಪು ಯೂಸ್ ಮಾಡೋದು ಅಥವಾ ಇಡ್ಲಿ ಪೌಡರ್ ಯೂಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ವಸುಡೆಯಿಂದ ರಕ್ತ ಬರಾತೈತಿ ಅಂದ್ರೆ ಅದು ಏನೋ ಒಳಗೆ ಇನ್ಫೆಕ್ಷನ್ ಐತಿ ಅಂತ ಕಾರಣ ಇರ್ತದೆ. ಸೊ ನೀವು ದಂತ ವೈದ್ಯರ ಹತ್ರ ನೀವು ಇಮಿಡಿಯೇಟಾಗಿ ಹೋದ್ರೆ ಅದು ಇನ್ಫೆಕ್ಷನ್ ಎದಕ್ಕಾಗ್ಯದ, ಅದರಿಂದ ಏನು ಇದು ಆಗ್ಯದ ಅಂತೆಲ್ಲ ಚೆಕ್ ಮಾಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಇನ್ನೊಂದು ಮೇನ್ ಏನಂದ್ರೆ ಈಗ ಹಳ್ಳಿಯೊಳಗೆ ರೋಡ್ ಸೈಡ್ ಒಳಗೆ ಹಲ್ಲಿನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತಾರೆ ತುಂಬ ಜನ. ಅವರು ಡಾಕ್ಟರ್ ಪದವಿನೇ ಹೊಂದಿರುವುದಿಲ್ಲ, ಅವ್ರ ಕಡೆ ಹೋಗಿ ರೊಕ್ಕ ಕಡಿಮೆ ಐತಿ ಅಂತಂದು ಅಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ಅದು ಸಿವಿಯರ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹಲ್ಲಿನ ಆರೋಗ್ಯ ದೇಹದ ಆರೋಗ್ಯ ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ಡೆಂಟಿಸ್ಟ್ ಕಡೆನೇ ಹೋಗಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳ್ರಿ, ಕಡಿಮೆ ಖರ್ಚು ನೋಡಬೇಡ್ರಿ, ಸರಿಯಾದ ವೈದ್ಯರನ್ನು ಆರಿಸಿ ನಿಮ್ಮ ನಗು ಉಳಿಸ್ಕೊಳ್ರಿ. ಕಡಿಮೆ ಬೆಲೆ ದೊಡ್ಡ ಬೆಲೆ ಅಂತ ಹೋಗಿ ಆರೋಗ್ಯದ ಮೇಲೆ ಅದನ್ನು ಬೆಲೆ ಕಟ್ಟಕ್ಕೆ ಹೋಗ್ಬೇಡ್ರಿ. ಡಾಕ್ಟರ್ ಗಿರಿಜಾ ಅವರ, ನೀವು ಚಿಕ್ಕದಾಗಿ ಚೊಕ್ಕಾಗಿ ಬಹಳಷ್ಟು ವಿಷಯಗಳನ್ನು ಇದರೊಳಗೆ ಹೇಳಿದ್ರಿ. ಇನ್ನು ನಮ್ಮ ಕೇಳುಗರು ಬಹಳಷ್ಟು ಕಾತರಾಗಿ ಕರೆಗಳನ್ನು ಮಾಡ್ತಾ ಇದ್ದಾರೆ, ಆ ಕರೆಗಳನ್ನೀಗ ನೋಡೋಣಂತೆ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ನೀವು ದಯವಿಟ್ಟು ರೇಡಿಯೋ ಸೆಟ್ಟಿಂದ ದೂರ ಬಂದು ಪ್ರಶ್ನೆ ಕೇಳಬೇಕು, ರೇಡಿಯೋ ಸೆಟ್ ಮುಂದದ್ದೀರಿ. ಹಲೋ ಹಲೋ ಹಲೋ, ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡೋದ್ರಿ. ಭೀಮರಾವ್ ಅವರ ಪ್ರಶ್ನೆ ಕೇಳ್ರಿ. ನಮ್ಮದು ಒಂದು 15 ವರ್ಷದ ಮಗು ಐತ್ರಿ, ಎರಡು ಕಡೆ ಕೋರಿಯಲ್ಲಿ ಬಂದ ತೆಗಿಸ್ಬೇಕು ಇರ್ಬೇಕ್ರಿ. ಡಾಕ್ಟರ್ ನಿಮಗ ಹೇಳ್ತಾರ. ಈಗ ನೀವು ಕೇಳಿದ್ರಿ ಡಾಕ್ಟರ್ಗೆ, 15 ವರ್ಷದಿಂದ ಕೋರಿ ಹಲ್ ಬಂದಾವು, ತೆಗಿಸ್ಬೇಕೋ ಉಳಿಸ್ಬೇಕೋ ಅನ್ನೋದು ನಿಮ್ ಪ್ರಶ್ನೆ ಆಗ್ಯದ. ಡಾಕ್ಟರ್ ಅದಕ್ಕೆ ಉತ್ತರ ಹೇಳ್ತಾರ. ನಮಸ್ತೆ ಸರ್, ಇದು 15 ವರ್ಷ ಮಗು ಇತ್ತು ಅಂದ್ರೆ ನೀವು ಅದ ಸಮೀಪದ ದಂತ ವೈದ್ಯರ ಹತ್ರ ಹೋಗಿ ತೋರಿಸಿ, ಅಂದ್ರೆ ಅದು ಯಾವ ತರ ಹಲ್ಲು ಮುಂದೆ ಬಂದಿತ್ತು, ಅದ ಹಲ್ಲು ಯಾವ ತರ ಬಂದಿತ್ತು, ಏನಾಯ್ತ್ರಿ, ಹಲ್ಲಿನ ಮ್ಯಾಲ್ ಬಂದ, ಹಾ ಅದ ಹಿಂದಿನ ಹಲ್ಲು ಬಿದ್ದೈತೋ ಇಲ್ಲೋ ಅದೆಲ್ಲ ಚೆಕ್ ಮಾಡ್ಬೇಕಾಗ್ತೈತಿ. ಇವಾಗ ಅದ ಹಂಗಿದ್ದಾಗ ಹಿಂದಿನ ಫಸ್ಟ್ ಹಾಲಲ್ಲಿ ಏನಂತೇವಲ್ಲ ಅದು ಬೀಳ್ಬೇಕಾಗ್ತೈತಿ ಸರ್, ಅದಕ್ಕೆ ಒಂದು ಸರ್ಟನ್ ಏಜ್ ಅನ್ನೋದು ಇರ್ತೈತಿ. ಆ ಏಜ್ ಬಂದಾಗ ಏನಾಗ್ತಾವ, ಇವಾಗ ಕೊರಿ ಹಲ್ಲಂತ ಏನು ನೀವು ಅನ್ನಾತಿರಲ್ಲ, ಅವು ಹಾಲಲ್ಲಿ ಬಿದ್ದಮೇಲೆ ಇವು ಬರ್ತಾವ. ಹಂಗೆ ಬಂದಿಲ್ಲ ಅಂದ್ರೂ ನೀವು ಹೋಗಿ ತೋರಿಸ್ಬೋದು, ಅವು ಹಾಲೆಲ್ಲ ಅವ್ರು ತೆಗೆದ್ರು ಅಂದ್ರೆ ಈ ಹಲ್ಲು ಕರೆಕ್ಟಾಗಿ ಅದ್ರ ಜಾಗದಾಗ ಅವು ಬರ್ತಾವ್ರಿ. ನಮಸ್ಕಾರ. ನಮಸ್ಕಾರ ಸರ್. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬರ್ರಿ. ಹಲೋ. ಹಲೋ, ನೀವು ರೇಡಿಯೋ ಸೆಟ್ಟಿನ ಪಕ್ಕಕ್ಕೆ ಇದ್ದಿದ್ದಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ. ಹಲೋ. ನಮ್ಮ ಎಲ್ಲ ಕೇಳುಗರಲ್ಲಿ ಒಂದು ವಿನಂತಿ, ನೀವು ಕರೆ ಮಾಡಬೇಕು ಅಂದ್ರೆ ಸ್ವಲ್ಪ ನಿಮ್ಮ ರೇಡಿಯೋ ಸೆಟ್ಟಿಂದ ದೂರ ಬಂದು ನಿಮ್ಮ ಮೊಬೈಲ್ ನೆಟ್ವರ್ಕ್ ಎಲ್ಲಿ ಸರಿಯಾಗಿ ಹಿಡಿತದೆ ಅಲ್ಲಿ ನಿಂತ್ಕೊಂಡು ಕರೆ ಮಾಡಬೇಕು, ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಬೇಕು. ಹಲೋ. ಹಲೋ. ಹಲೋ, ಯಾರು ಕರೆ ಮಾಡ್ತೀರಿ? ಹಲೋ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ. ಹಲೋ ಡಾಕ್ಟರ್, ನಾನು ಸಾಗರ ಬಾರ್ಕೊಟ್ಟಿಂದ ಮಾತಾಡ್ತೀನಿ. 25 ಸೋಲು. ಈಗ ರೂಟ್ ಏನಾದ್ರು ಟ್ರೀಟ್ಮೆಂಟ್ ಮಾಡೋದ್ರೆ ಜನರಲ್ ಅನಸ್ಥೆಷಿಯಾ ಕೊಡ್ತೀರೋ ಅಥವಾ ಲೋಕಲ್ ಅನಸ್ಥೆಷಿಯಾ ಕೊಡ್ತೀರೋ? ಒಂದು. ಎರಡನೇದು, ಹಲ್ಲು ಬಿದ್ದಾಗ ಇಮಿಡಿಯೇಟ್ ಇತ್ತಂದ್ರೆ ಕ್ಯಾಪ್ ಹಾಕಿ ಕೊಡ್ಸಿ ಬರ್ತದಲ್ಲ ಸರ್? ನಿಮ್ ಮೊದಲೇ ಪ್ರಶ್ನೆಗೆ ರೂಟ್ ಕೆನಾಲ್ ಪ್ರಾಬ್ಲಮ್ ಇದ್ದಾಗ ಜನರಲ್ ಅನಸ್ಥೇಷಿಯಾ ನೆಸೆಸರಿ ಆಗಲ್ಲ ಸರ್. ಹೌದು, ಲೋಕಲ್ ಅನಸ್ಥೇಷಿಯಾನೇ ಸಾಕು. ಲೋಕಲ್ ಅನಸ್ಥೇಷಿಯಾ ಕೊಟ್ಟೇನು ಟ್ರೀಟ್ಮೆಂಟ್ ಮಾಡ್ತೀವಿ. ಆಯ್ತು. ಹಲ್ ಬಿದ್ದಾಗ ನೀವು ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ಯಾವ ತರ ಹಲ್ ಹಾಕಿಸ್ಕೋತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇವಾಗ ನೀವು ತೆಗಿಯೋದು ಹಾಕೋದು ಹಾಕಿಸ್ಕೋತಿದ್ದೀರಾ ಅಥವಾ ನೀವು ಪರ್ಮನೆಂಟ್ ಹಾಕಿಸ್ಕೋತಿದ್ದೀರಾ, ಅದು ಡಿಪೆಂಡ್ ಆಗುತ್ತೆ. ಹಲೋ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಹಲೋ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ. ಹಲೋ, ಯಾರು ಕರೆ ಮಾಡ್ತೀರಿ? ಹಲೋ. ಹಲೋ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಮ್ಮ? ಹಲೋ. ಹಲೋ. ಹಲೋ. ಹಲೋ, ಬಹುಶಃ ಟೆಲಿಫೋನ್ ಲೈನ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ. ಡಾಕ್ಟರ್, ಕೆಲವರು ಏನಂತ ತಿಳ್ಕೊಳ್ತಾರೆ, ಭಾಳ ಬ್ರಷ್ ಮಾಡಿದ್ರೆ ಹಲ್ಲು ಭಾಳ ಆರೋಗ್ಯದಿಂದ ಇರ್ತಾರೆ ಅಂತ ಹೇಳಿ 10-12 ನಿಮಿಷ ಬ್ರಷ್ ಮಾಡ್ತಾರೆ. ಇನ್ನು ಕೆಲವರು 30 ಸೆಕೆಂಡ್ನೊಳಗೆ ಬ್ರಷ್ ಮಾಡೀವಿ ಅನ್ನಬೇಕು ಅನ್ನೋ ಥರ ಬ್ರಷ್ ಮಾಡ್ತಾರೆ. ಆಮೇಲೆ ಕೆಲವ್ರಿಗೆ ಎಷ್ಟು ಟೈಮ್ ಇರೋದಿಲ್ಲ ಅಂದರೆ ಮೌತ್ ವಾಶ್ ಉಪಯೋಗ ಮಾಡಿ ಹೋಗ್ಬಿಡ್ತಾರೆ, ಬ್ರಷ್ ಮಾಡೋಂಗಿಲ್ಲ. ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಇವಾಗ ತುಂಬ ಜನ ಅದೇ ನೀವೇನು ಹೇಳಿದ್ರಿ, 10-15 ನಿಮಿಷ ಬ್ರಷ್ ಮಾಡ್ತಾರೆ ಅಂತಂದು, ಅದು ಹಂಗೆ ಮಾಡಬಾರ್ದ್ರಿ. ನಾವು ಹೇಳೋದು ಎಲ್ಲರಿಗೂ ಇದೆ, 2-3 ನಿಮಿಷ ಮ್ಯಾಕ್ಸಿಮಮ್ ನಾವು ಬ್ರಷ್ ಮಾಡಬೇಕು. 15 ನಿಮಿಷ ಬ್ರಷ್ ಮಾಡೋದ್ರಿಂದ ಏನಾಗ್ತದೆ, ಅವ್ರಿಗೆ ಅನ್ನಿಸ್ತದೆ ಅದು ಕ್ಲೀನ್ ಆಗತ್ತದೆ ಅಂತಂದು, ಆದರೆ ಹಲ್ಲಿನ ಮೇಲೆ ಅದು ಭಾಳ ಪರಿಣಾಮ ಬೀಳ್ತದೆ. ಆಮೇಲೆ ಮುಂದೆ ಹೋಗಿ ಅವ್ರಿಗೆ ಸೆನ್ಸಿಟಿವಿಟಿ ಆಗೋದು, ಹಲ್ಲಿನ ಮೇಲೆ ಅವರಿಗೆಲ್ಲ ಚಿಪ್ ಆಫ್ ಆಗೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಾಣ್ತದೆ. ಇನ್ನು ಎಷ್ಟು 2-3 ನಿಮಿಷ ಬ್ರಷ್ ಮಾಡಬೇಕು, ಮತ್ತು ದಿನಕ್ಕೆ 2 ಬಾರಿ ಬ್ರಷ್ ಮಾಡಬೇಕು, ಬೆಳಗ್ಗೆ ಮತ್ತು ರಾತ್ರಿ. ಇದು ಅವ್ರಿಗೆ ಆರೋಗ್ಯ, ಹಲ್ಲಿನ ಆರೋಗ್ಯನೂ ಕಾಪಾಡ್ಕೊಳ್ಳೋಕೆ ಭಾಳ ಈಸಿ ಆಗ್ತದೆ. ಸೊ ಇಷ್ಟು ನಾವು ಎಲ್ಲರಿಗೂ ಹೇಳೋದು. ಮತ್ತು ತಿಂಗಳಿಗೆ ಅಂದರೆ 3 ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡಬೇಕು ಅಂತಲೂ ನಾವು ಹೇಳ್ತೇವೆ. 3 ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡಬೇಕು ಅಂತೀರಿ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಶಿರೋಳದಿಂದ ನೇಮಿತಕ್ಕೆ ಇವಾಗ ಉದಯ ಟೈಲರ್ ಮೇಡಮ್ ಮಾತಾಡ್ತಾ ಇರೋದು. ಉದಯ್ ಅವರ ಪ್ರಶ್ನೆ ಕೇಳ್ರಿ. ಈಗ ಹಲ್ ನೋವು ಎದಕ್ಕೆ ಬರ್ತತಿ ಒಂದು ಪ್ರಶ್ನೆ ಮೇಡಮ್. ಹಾ ಸರ್. ಆಮ್ಯಾಗ ಕಡೆ ಹಲ್ಲು ಬರುವಾಗ ನಮ್ಮ ಮಗಳಿಗೆ 17 ವರ್ಷ ಮೇಡಮ್. ಹೌದು. ಕಡೆ ಹಲ್ಲು ಬರಾಕ ತ್ರಾಸ್ ಮಾಡತತಿ, ಅದಕ್ಕೆ ಏನ ಬುದ್ಧಿ ಇಲ್ಲನ ಏನಂತಾರ ಇಲ್ಲ ಮೇಡಮ್? ಹೌದೌದು. ಅದ್ರ ಬಗ್ಗೆ ಒಟ್ಟು ವಿವರಣೆ ಕೊಡ್ತೀರಿ ನಾ ಕೇಳೋದರಿಗೆ. ಸರ್, ಹಲ್ ನೋವು ಬರಾಕ ಹಲವಾರು ಕಾರಣಗಳಿರ್ತಾವ. ಫಸ್ಟ್ ಹುಳುಕಲ್ ಆಗಿರ್ಬೋದು ಅಥವಾ ನಿಮ್ದು ವಸುಡಿ ಪ್ರಾಬ್ಲಮ್ ಆಗಿರ್ಬೋದು, ಈ ತರ ಸಮಸ್ಯೆಗಳು ಹಲವಾರು ಇರ್ತಾವ. ಅದನ್ನ ನೀವು ತೋರಿಸ್ಕೊಂಡು ಅದನ್ನ ನೋಡಿದಾಗ ಗೊತ್ತಾಗ್ತೈತಿ. ಮತ್ತೆ ಇನ್ನೊಂದು ದೌಡಿ ಹಲ್ಲು ಅಂತ ನಾವೇನ್ ಹೇಳ್ತೇವಿ, ಬುದ್ಧಿ ಹಲ್ಲು ಅಂತಂದು, ಅದು ಸಾಮಾನ್ಯವಾಗಿ 18-21 ವಯಸ್ಸಿಗೆ ಬರ್ತದೆ ಸರ್ ಎಲ್ಲರಿಗೂ. ಸೊ ಅದು ಬರೋ ಟೈಮಿಗೆ ಏನಾಗ್ತದ, ಸ್ವಲ್ಪ ನೋವು ಆಗ್ತದೆ ಅಂದ್ರೆ ಈಗ ವಸುಡಿಯಿಂದ ಅದು ಹೊರಗೆ ಬರಬೇಕು ಅಂದ್ರೆ ಬಹಳ ತ್ರಾಸ ಆಗತ್ತದ ಮೇಡಮ್. ಅದಕ್ಕೆ ಏನು ಪರಿಹಾರ ಇದೆ ಅಂದ್ರೆ ಸರ್, ಅದು ಫಸ್ಟ್ ಎಕ್ಸ್ರೇ, ನೀವು ಹತ್ರ ಯಾವ್ದಾದ್ರು ದಂತ ವೈದ್ಯರ ಹತ್ರ ಹೋದ್ರೆ ಫಸ್ಟ್ ಒಂದು ಎಕ್ಸ್ರೇ ಮಾಡ್ತಾರೆ. ಅದು ಬರ್ಲಿಕ್ಕೆ ಜಾಗ ಇತ್ತು ಅಂತಂದ್ರೆ ಏನು ತೊಂದರೆ ಇಲ್ಲ ಸರ್. ಅದು ಬರ್ಲಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಅವಾಗ ತಗಿಲೇಬೇಕಾಗ್ತದೆ. ಹೌದು ಸರ್, ವಸುಡೆ ಅದು ಕಟ್ ಮಾಡಿ ಹಲ್ ತೆಗಿಬೇಕಾಗ್ತೈತಿ. ಅದು ಬಹಳ ತ್ರಾಸ ಆಗುತ್ತೆ. ಅದು ಬಹಳ ತ್ರಾಸ ಏನ್ ಆಗೋದಿಲ್ಲ ಸರ್, ಅದು ಅನಸ್ತೇಶಿಯಾ ಕೊಟ್ಟೇನೆ ಮಾಡ್ತಾರ, ಅದ್ ನಿಮ್ಗೆ ಗೊತ್ತು ಆಗೋದಿಲ್ಲ. ಹಲೋ, ಹಲೋ, ನಾವು ಶಿರವಾಳದಿಂದ ಎಂಡಿ ಅಲಾಶೆ ಮಾತಾಡಿದ್ರೆ ಮೇಡಮ್ ಹೇಳ್ರಿ ಸರ್. ನಮ್ಮ ಮುಂದಿನ ಕೆಳಗಿನ ಹಲ್ಲುಗಳು ಮತ್ತು ಮೇಲಿನ ಹಲ್ಲುಗಳು ಇವು ಕರವತ್ತ ತರ ಆಗ್ಯಾವ ಮೇಡಮ್, ಏನ್ ಮಾಡೋದು? ಹಂಗಂದ್ರಿ ಏನ್ರಿ, ಏನ್ ಕೇಳ್ತಾ ಇದ್ರಿ? ಮುಂದಿನ ಹಲ್ಲುಗಳು, ಕೆಳಗಿನ ಮುಂದಿನ ಹಲ್ಲುಗಳು, ಮೇಲಿನ ಹಲ್ಲುಗಳು, ಅವು ಕತ್ ಕತ್ ಕತ್ ಕತ್ ಕರವತ್ತ ಕರವತ್ತ ಇರ್ತದಲ್ಲ ಸಾ, ಅಂದ್ರೆ ಕಟ್ ಆದಂಗ ಆಗ್ಯಾವನ್ರಿ? ಕಟ್ ಆದಂಗ, ಹಾ ಸ್ವಲ್ಪ ಸ್ವಲ್ಪ ಕಟ್ ಆದಂಗ ಆಗ್ಯಾವ್ರಿ. ನಿಮ್ ವಯಸ್ಸು ಎಷ್ಟ್ರಿ? ಎಂಬತ್ತ್ರಿ ಮೇಡಮ್, ವಯಸ್ಸು ಎಂಬತ್ತ್ರಿ. ಅಳಗಾಡುದಿಲ್ಲ ಹಲ್ಲು, ಗಟ್ಟಿ ಅದಾವ? ಅಳಗಾಡ ಎಲ್ಲ ಗಟ್ಟಿ ಅದಾವ್ರಿ, ಒಂದ್ ನಾಲ್ಕೈದು ಬಿದ್ದಾವ ಮಗದ. ನಿಮ್ಗೆ ಎಲೆ ಅಡಿಕೆ ಅಭ್ಯಾಸ ಏನಾದ್ರು ಸರ್? ಇಲ್ಲ, ಎಲೆ ಅಡಿಕೆ ಒಟ್ಟ ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಇರ್ತದೆ ಅವಾಗ ಸುಮ್ನೆ ಅಡಿಕೆ ತಿನ್ನುವಲ್ಲ. ಓಕೆ ಓಕೆ ಸರ್. ಈಗ ಏನಾಗ್ತದ ಅಂದ್ರ, ವಯಸ್ಸಿಗೆ ಅದೇ ನೀವು 80 ವರ್ಷ ಅಂತ ಹೇಳಿದ್ರಿ, ಹಲ್ಲಿಗೂ ಒಂದು ವಯಸ್ಸು ಅಂತ ಇರ್ತದ, ಅದು ಸೌಕೊಂತ ಹೋಗ್ತಿರ್ತದ. ಹಾ ಹೌದು, ಸೌಕಳಿ ಬಂದಾಗ ಅದು ನಿಮ್ಗ ಅದೇನ್ ನೀವು ಕಟ್ ಕಟ್ ಆಗ್ತದ ಅಂತ ಹೇಳತ್ತಿರಲ್ಲ, ಅದಕ್ಕೆ ಅದ ಕಾರಣ ಆಗ್ತದ. ನಿಮ್ಗ ಅದರಿಂದ ಏನಾದ್ರೂ ನೋವು ಬಂತು ಅಂತಂದ್ರೆ ಅವಾಗ ದಂತ ವೈದ್ಯರ ಹತ್ರ ತೋರಿಸ್ರಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹಲೋ, ಹಲೋ, ಹಾ ಮೇಡಮ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್ ನಾವು ಯಲ್ಲಪ್ಪ ಅಂತ ಮೇಡಮ್, ಮೂಡಲಗಿಯಿಂದ ಕರೆ ಮಾಡ್ತಾ ಇದ್ದೀವಿ. ಮೂಡಲಗಿಯಿಂದ ಯಲ್ಲಪ್ಪ ಅವರು, ಪ್ರಶ್ನೆ ಕೇಳಿ. ಹಾ ಮೇಡಮ್, ಈಗ ಚಿಕ್ಕ ಮಕ್ಕಳಲ್ಲಿ ಹಲ್ಲಿನ ಸಮಸ್ಯೆ ತುಂಬಾ ಬರುತ್ತಲ್ಲ ಮೇಡಮ್, ಅದಕ್ಕೆ ಏನಾದ್ರೂ ಮಕ್ಕಳಿಗೆ ಈ ತರ ಹಲ್ಲು ಬರಬಾರ್ದಂದ್ರೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾಡ್ಕೋಬೇಕು ಸರ್? ಅದೇ ಈಗ ಬಾಳ ಜನ ಅನ್ಕೋತಾರ, ಹಾಲಲ್ಲು ಬಿದ್ದು ಹೋಗ್ತಾವು, ಟ್ರೀಟ್ಮೆಂಟ್ ಯಾಕಬೇಕು ಅಂತ ಅನ್ಕೊಂಡ್ ಬಿಡ್ತಾರೆ. ಆದ್ರೆ ಅದ ಅವ್ರು ಮಾಡೋದು ಮೊದಲನೇ ತಪ್ಪು. ಯಾಕಂದ್ರೆ ಹಾಲು ಹಲ್ಲು ಬಿದ್ದು ಹೋದ್ಮೇಲೆ ನೆಕ್ಸ್ಟ್ ಬರುತ್ತಿರುವುದು ಪರ್ಮನೆಂಟ್ ಹಲ್ಲು ಇರ್ತದೆ. ಸೊ ನೀವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹಲ್ಲಿಗೆ ಬರೋದಕ್ಕೂ ಪ್ರಾಬ್ಲಮ್ ಆಗ್ತೈತಿ. ಈಗ ಇನ್ನೊಂದು ಏನಾಗ್ತೈತಿ, ಈಗ ಸಣ್ಣ ಕೂಸ್ಗಳಿಗೆ ರಾತ್ರಿ ಹಾಲು ಕುಡಿಸ್ಕೊಂತ ಹಂಗೆ ಮಲಗಿಸ್ಬಿಟ್ಟಿರ್ತಾರೆ. ಅದರಿಂದ ಏನಾಗ್ತದೆ, ಈಗ ನಾವು ಬಾಟಲ್ ಕೇರಿಸ್ ಅಂತ ಹೇಳ್ತೇವೆ, ಅಂದ್ರೆ ಸಣ್ಣ ಹುಡುಗರು ಇದ್ದಾಗ ಏನು ಹಾಲು ಕುಡಿಸ್ಕೊಂತ ಮಲಗಿಸ್ತಾರೆ ಅಂದ್ರೆ ಬಾಯಿ ಮುಕ್ಕುಳಿಸೋದಿಲ್ಲ, ಮತ್ತು ಅವರಿಗೆ ನೀಟಾಗಿ ಬಾಯಿ ಕ್ಲೀನ್ ಮಾಡೋಂಗಿಲ್ಲ. ಅವಾಗ ಏನಾಗ್ತೈತಿ, ನೀವು ಊಟ ಮಾಡಿದ ಪದಾರ್ಥ ಅದೆಲ್ಲ ಸಿಕ್ಕೊಂಡು ಅಲ್ಲಿಂದ ಹುಳುಕ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಅದನ್ನ ನಾವು, ನೀವು ಹಲ್ಲು ಸಣ್ಣವ್ರು ಇದ್ರೂ ಕೂಡ ನೀವು ನೀಟಾಗಿ ಮಕ್ಕಳಿಗೆ ಬಾಯಿ ಮುಕ್ಕುಳಿಸ್ಲಿಕ್ಕೆ ಅಥವಾ ನೀವೇ ಕೈ ಬಳ್ಳಿಯಿಂದ ಕ್ಲೀನ್ ಮಾಡಿಸ್ಬೇಕು ಸಣ್ಣ ಹುಡುಗರಿಗೆ. ಆಮೇಲೆ ಮೇಡಮ್, ಒಂದಿಷ್ಟು ಜನ ಮಕ್ಕಳು ತುಂಬಾ ಆಟ ಮಾಡ್ತಾರೆ ಮೇಡಮ್. ಅದು ಲಿಮಿಟ್ ಒಳಗೆ ಇರಬೇಕು ಸರ್. ಇವಾಗ ಲಿಮಿಟ್ ಒಳಗೆ ನೀವು ಚಾಕ್ಲೇಟ್ ಕೊಟ್ಟರು ಕೂಡ, ಮತ್ತು ಅದೇ ಇಂಪಾರ್ಟೆಂಟ್ ಆಗ್ತೈತಿ, ನೀವು ಚಾಕ್ಲೇಟ್ ತಿಂದಾದ್ಮೇಲೆ ನೀಟಾಗಿ ಬಾಯಿ ಮುಕ್ಕುಳ್ಸಕ್ಕೆ ಹೇಳಬೇಕು ಮಕ್ಕಳಿಗೆ. ಇವಾಗ ಚಾಕ್ಲೇಟ್ ಅಂತ ಅಷ್ಟೇ ಅಲ್ಲ, ಏನೇ ಸಿಹಿ ಪದಾರ್ಥ ತಿಂದಮೇಲೇನು ನೀಟಾಗಿ ಅವ್ರು ಬಾಯಿ ಮುಕ್ಕುಳ್ಸೋದಾಗಲಿ ಅಥವಾ ನೀವು ಪೇರೆಂಟ್ಸೇ ನೀಟಾಗಿ ಬಳ್ಳಿಯಿಂದ ಹಲ್ಲು ಅವ್ರಿಗೆ ಉಜ್ಜೋದಾಗಲಿ ಮಾಡಿದರೆ ಆ ಥರ ತೊಂದರೆಗಳು ಕಮ್ಮಿ ಆಗ್ತಾವೆ. ಅಂದ್ರೆ ಮೇಡಮ್, ಈಗ ಬಾಯಿ ಆರೋಗ್ಯನೇ ತುಂಬಾ ಜಾಸ್ತಿ ಕಾಳಜಿ ತಗೋಬೇಕಲ್ಲ? ಏನಾಯ್ತು ಸರ್? ಬಾಯಿಯ ಆರೋಗ್ಯಕ್ಕೆ ಬಹಳ ಕಾಳಜಿ ವಹಿಸ್ಬೇಕು. ಹೌದು ಹೌದು, ಅದು ಮುಖ್ಯವಾಗಿ ಇರುತ್ತೆ ಸರ್. ಮೇಡಮ್, ಈಗ ದಿನಕ್ಕೆ ಎಷ್ಟು ಬಾರಿ ಹಲ್ಲನ್ನ ಉಜ್ಜಬೇಕು ಅನ್ನೋದು ಬಹಳ ಮಂದಿಗೆ ಸಮಸ್ಯೆ ಇರ್ತದೆ. ಏನಂದ್ರೆ ಕೆಲವ್ರು 4 ಸರಿ ತಿಕ್ತಾರ, ಕೆಲವ್ರು ಬೆಳಗ್ಗೆ 1 ಸರಿ, ಬಹಳ ಮಂದಿ ರಾತ್ರಿ 1 ಸರಿ ತಿಕ್ತಾರ, ಅದನ್ನ ಸೇರಿ 2 ಸರಿ ತಿಕ್ತಿರ್ತಾರ. ನೀವೇನಂತೀರಿ? ದಿನಕ್ಕೆ 2 ಸತಿ ತಿಕ್ಬೇಕು ಅಂತ ನಾವು ಹೇಳ್ತೇವೆ ಮೇಡಮ್. ಈ ಉಳ್ಕಿ ಟೈಮ್ ಒಳಗೆ ಏನಾಗ್ತೈತಿ, ನೀವೇನ ಹೊರಗಡೆ ತಿಂದ್ರ ಅಥವಾ ಮಧ್ಯಾಹ್ನ ಊಟ ಮಾಡಿದಾಗ ನೀಟಾಗಿ ನೀರು ಹಾಕಿ ಬಾಯಿ ಮುಕ್ಕುಳಿಸೋ ಅಭ್ಯಾಸ ಇಟ್ಕೋಬೇಕು. ಅಥವಾ ನೀವೇನೇ ತಿಂದ್ರೂ ಬಾಯಲ್ಲಿ ಹೋಗಿ ಅದು ಸಿಕ್ಕರೆ ಅಲ್ಲಿಂದ ತೊಂದರೆ ಸ್ಟಾರ್ಟ್ ಆಗ್ತದೆ. ಸೊ ನೀವು ಊಟ ಮಾಡಿದಾಗೊಮ್ಮೆ ನೀಟಾಗಿ ಬಾಯಿ ಮುಕ್ಕುಳಿಸೋ ಅಭ್ಯಾಸ, ಮತ್ತು ಬೆಳಗ್ಗೆ ಒಮ್ಮೆ ರಾತ್ರಿ ಊಟದ ನಂತರ ಬ್ರಷ್ ಮಾಡಿದರೆ ಅದು ತುಂಬ ಒಳ್ಳೆ ಹ್ಯಾಬಿಟ್ ಆಗಿರ್ತದೆ. ಬೆಳಗ್ಗೆ ಎದ್ದ ನಂತರ ಹಾಗೂ ರಾತ್ರಿ ಮಲಗುವಾಗ ಹೌದು ಬ್ರಷ್ ಮಾಡಬೇಕು ಅಂತೀರಿ. 2 ಬಾರಿ ಐಡಿಯಲಿ ಆದರ್ಶಪ್ರಾಯವಾಗಿ ದಿನಕ್ಕೆ 2 ಸರಿ ಮಾಡಬೇಕು. ಹೌದು ರೀ, ಹೌದು ಮೇಡಮ್. ಹಲೋ, ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಇಲ್ಲಿ ಹುಬ್ಳಿ ಆನಂದ್ ನಗರದಿಂದ ಶೇಖರ್ ಬೆಳ್ಳಿಗಟ್ಟಿ ಅಂತ ಮಾತಾಡಿದ್ರಿ ಮೇಡಮ್. ಶೇಖರ್ ಅವರ ಪ್ರಶ್ನೆ ಕೇಳ್ರಿ. ನಮ್ಮ ಮೊಮ್ಮಗ 5 ವರ್ಷ ನಾವು ಅದಾನ್ರಿ ಮೇಡಮ್. ಹೇಳ್ರಿ. ಅವನು ಬರೀ ಸ್ವೀಟ್ ತಿಂದ ಅದು ಚಾಕ್ಲೇಟ್ ತಿಂದು ಹಲ್ಲು ಕಪ್ಪ ಆಗ್ಬಿಟ್ಟಾವ್ರಿ ಮೇಡಮ್. ಅದ್ರ ಸಂಬಂಧ ಮತ್ತೊಂದು ಪ್ರಶ್ನೆ ಏನಂದ್ರೆ ತಳಗಿನ ಹಲ್ಲನ ಅಳಗಾಡಕತ್ತಿತ್ರಿ ಮೇಡಮ್. ಅವ್ರು ಅಮ್ಮ ಅನ್ನ ಉಣಿಸಬೇಕಾದ್ರೆ ಅದು ಒಳಗೆ ಹೋಗೈತಿ ಅನ್ನಕತ್ತಾರ್ರಿ, ಹೊಟ್ಟೆಗೆ ಹೋಗೈತಿ ಅನ್ನಕತ್ತಾರ್ರಿ, ಹೆಂಗ್ರಿ ಮೇಡಮ್? ಸರ್, ಅದು ಏನು ಫಸ್ಟ್ ನಿಮ್ಮ ಪ್ರಶ್ನೆ ಏನು ಕರಿ ಕರಿ ಆಗೈತಿ ಅಂತಾರಲ್ಲ, ಅದಕ್ಕೆ ಹುಳುಕಲ್ಲ ಆಗ್ಯಾವ್ರಿ ಸರ್. ಅವು ಕರಿ ಆಗೈತಿ ಅಂತಂದ್ರೆ ಅದು ಆಲ್ರೆಡಿ ಹುಳುಕಾಗ್ಯಾವ ಹಲ್ಲು. ಸೊ ಕರಿ ಆಗಿತ್ತಂದ್ರೆ ಅರ್ಥ ಅದು ಹುಳುಕಾಗಿರ್ತದೆ. ಸೊ ಅದು ಒಂದು ಸತೆ ಬಂದು ನೀವು ದಂತ ವೈದ್ಯರ ಹತ್ರ ತೋರಿಸ್ರಿ, ಅದು ಎದಕ್ಕಾಗಿದೆ, ಅದನ್ನು ನಾವು ಮುಂದೆ ಹೆಂಗೆ ತಡೆಗಟ್ಟಬೋದು ಅಂತ ಎಲ್ಲ ಚೆಕ್ ಮಾಡ್ತಾರೆ. ಮತ್ತೆ ಈಗ ಸಣ್ಣ ಹಲ್ಲು ಒಳಗೆ ಹೋಗಿದ್ರೆ ಅದರಿಂದ ಏನು ತೊಂದರೆ ಏನು ಆಗೋದಿಲ್ಲ ಸರ್, ಅದಕ್ಕೇನು ನೀವು ಟೆನ್ಷನ್ ತಗೋಬೇಡ್ರಿ. ಇಲ್ಲ ಸರ್, ಇಲ್ಲ, ಏನು ತೊಂದರೆ ಏನಾಗೋದಿಲ್ಲ. ಹಲೋ, ನಮಸ್ಕಾರ ಮೇಡಮ್ ಅವ್ರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಬಸವನ್ ಬಾಗೇಡಿಯಿಂದ ರಮೇಶ್ ಶರಣರಿ ಮೇಡಮ್. ರಮೇಶ್ ಅವರ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನೀವು ಬಹಳ ವಿಸ್ತಾರವಾಗಿ ಮಾಹಿತಿ ಹೇಳಿದ್ರಿ ಮೇಡಮ್. ಧನ್ಯವಾದ. ಅವಾಗ ಅವಾಗ ಎಲ್ಲ ರೇಡಿಯೋ ಡಾಕ್ಟರ್ ಹೇಳ್ತಾರ್ರಿ, ಅದನ್ನ ನಾವು ಅನುಸರಿಸಿಕೊಂಡು ಹೋಗ್ಬೇಕು. ಬರೇ ಕರೆ ಮಾಡೋದ್ರೊಳಗೆ ಇದ್ದೇವ, ನಮಗೆ ಏನೂ ತಿಳಿಯಂಗ್ರಿ. ಈ ಹಿಂದೊಮ್ಮೆ ಸ್ವಲ್ಪ ನಡು ಒಂದು ಕಪ್ ಹಲ್ಲು ಸಿಕ್ಕೊಂಡಿತ್ತ್ರಿ, ನಮ್ಮ ಮಗನ್ ಬಿದ್ದಿದ್ಲ ಅದು. ಸ್ವಲ್ಪ ತೆಗದ್ ನೋಡ್ರಿ, ಇರ್ಲಿಲ್ಲ. ನೀವು ದಂತ ವೈದ್ಯರನ್ನ ಕಾಣ್ರಿ ಅಂದಿದ್ರು. ಒಂದ್ ಸ್ವಲ್ಪ ಅವನ್ ಕೈಲಿನ ಅವನ್ಗೆ ಕಿಳ್ಸಾಕ್ ಹಚ್ಚಿರ ಅದು ಕಿತ್ಕೊಂಡೆ ಬಂತ್ರಿ ಮೇಡಮ್. ಅವ್ನ್ ಸುಧಾರಿಸ್ ಗೊತ್ತ್ರಿ. ನಾವೆಲ್ಲ 2 ಟೈಮ್ ಬ್ರೇಸ್ ಮಾಡುದು, 3 ತಿಂಗಳಿಗೊಮ್ಮೆ ಚೇಂಜ್ ಮಾಡುದು, ಇದನ್ನೆಲ್ಲ ಪರಿಪಾಲಿಸ್ತೇವ್ರಿ ಮೇಡಮ್. ಯಾವ್ದೇ ತೊಂದರೆ ಇಲ್ಲ. ಎಲ್ಲ ಕೇಳುಗರು ಇದ್ರ ಸದುಪಯೋಗ ಪಡಿಸ್ಕೋಬೇಕು. ಮಾಹಿತಿ ಚಲೋ ಕೊಟ್ರಿ, ನಮಗ ಬಹಳ ಖುಷಿ ಆಯ್ತ್ರಿ ಮೇಡಮ್. ಇದನ್ನ ಉಪಯೋಗ ತಗೋತೇವ್ರಿ ಮೇಡಮ್. ಎಲ್ಲ ಕೇಳುಗರು ತಗೋಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಶ್ರೀಕಾಂತ್ ಹಾಜಿಮನಿ ಶಿರಹಟ್ಟಿಯಿಂದ ರೀ. ಹೇಳಿ ಸರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್, ಹೇಳಿ ಹೇಳಿ. ಈಗ ಹಲ್ಲು ಅಲ್ಲಿಗಾಡ್ತಾ ಇದಾವ. ಅದನ್ನ ಬಿಗಿ ಮಾಡಬಹುದಾ? ನಿಮ್ಗ ವಯಸ್ಸು ಸರ್ ಇವಾಗ? 60 ನಡೀತಾ ಇದಾವ ಮೇಡಮ್. ಸರ್, ಅದು ಅಳಗಾಡ್ತದ ಎಷ್ಟು ಸಿವಿಯರ್ ಆಗಿ ಅಳಗಾಡ್ತಾ ಇದಾವ ಅಂತ ಚೆಕ್ ಮಾಡ್ಬೇಕು. ಅದು ಬಹಳ ಅಳಗಾಡ್ತಾವ ಅಂತಂದ್ರ ಅದನ್ನ ತೆಗದ ನೀವು ಸೆಟ್ ಹಾಕ್ಸೋದು ಬಹಳ ಉತ್ತಮ. ಯಾಕಂದ್ರೆ ಅಳಗಾಡೋ ಹಲ್ಲಿಂದ ನೀವು ಸರಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ, ಊಟ ಜಗಿಯಕ್ಕೂ ಆಗಲ್ಲ. ಸ್ವಲ್ಪ ಅಳಗಾಡತ್ತಿದ್ರೆ ನಾವೇನಾರ ಪ್ರಯತ್ನ ಮಾಡ್ಬೋದು, ಆದ್ರೆ ಬಹಳ ಅಳಗಾಡತ್ತಾವ ಅಂತಂದ್ರ ಅದು ಕೀಳಿಸಿ ನೀವು ಸೆಟ್ ಹಾಕ್ಸೋದು ಬಹಳ ಚಲೋ ಸರ್. ಸ್ವಲ್ಪ ಅಳಗಾಡ್ತಾ ಇದಾವ ಮೇಡಮ್ ಅವ್ರೆ. ಅದು ಹತ್ತಿರ ದವಾಖಾನೆಗೆ ತೋರಿಸಿ ಸರ್. ಅದು ಏನ್ ಮಾಡಕ್ ಆಗುತ್ತೆ, ಎಕ್ಸ್ರೇ ತೆಗೆದು ಅವ್ರು ನೋಡ್ಬೇಕಾಗ್ತೈತಿ. ಧನ್ಯವಾದಗಳು ಸರ್. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಮ್ಮ? ನನ್ನ ಹೆಸರು ಮಲ್ಲಿಕಾ ಕರ್ಲವಾಡ್ ಅಂತ. ಮಲ್ಲಿಕಾ ಅವರು ಎಲ್ಲಿಂದ? ನಾನು ಕುರ್ತ್ಕೋಟಿಯಿಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ಮೇಡಮ್, ನನ್ನ ವಸುಗೆ ತುಂಬಾ ನೋಯ್ತಾ ಇರೋದು, ಎಷ್ಟು ಕಡೆ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ. ನಿಮ್ಗೆ SDM ಒಂದು ಸೈಡ್ ಅಷ್ಟೇ ವಸರಿ ನೋಯ್ತಿರೋದು? ಹೌದು. SDM ದಾಗು ತೋರಿಸಿದ್ದಿ ಮೇಡಮ್. ಎಲ್ಲ ಡೆಂಟಿಸ್ಟ್ ಹತ್ರ ತೋರಿಸಿದ್ರು ಏನು ಇಲ್ಲ, ಹಾರ್ಮೋನ್ ಇನ್ ತೊಂದ್ರೆ ಇದು ಅಂತಾರ. ಓಕೆ ಓಕೆ. ಹಾ ಮೇಡಮ್, ನಂಗ್ ತುಂಬಾ ತೊಂದ್ರೆ ಇರ್ದು ಎಷ್ಟು ದಿನಾನು ಅದರಿಂದ ದಿನಾ ತೊಂದ್ರೆ ತಗೋತಿದ್ದೆ ನಾನು ಬಹಳ. ಅದಕ್ಕೆ ಓಕೆ. ನಿಮ್ ವಯಸ್ಸು ಎಷ್ಟು ಇವಾಗ? 50 ವರ್ಷ ಮೇಡಮ್. ಬೇರೆ ಏನಾದ್ರು ಡಯಾಬಿಟಿಸ್, BP ಏನಾದ್ರು ಪ್ರಾಬ್ಲಮ್ ಐತಿ, ಅದಕ್ಕಾರ ಗುಳಗಿ ತಗೊಳತ್ತೀರಿ? ಏನಿಲ್ಲ, ಡಯಾಬಿಟಿಸ್, ಶುಗರ್ ಯಾವ್ದು ಇಲ್ಲ ನನಗ. ಒಂದ್ ಸೈಡ್ ಎಡಗಡೆ ಅಷ್ಟ, ಒಂದೇ ಹಲ್ಲಿಂದ ಕಡೆ ಹಲ್ಲವರೆಗೂ ಒಸಡಿ ನೋಯೋದು. ಈಗ ವಸುಡಿ ನುಯ್ಯಕ್ಕೆ ಹಲವಾರು ಕಾರಣಗಳಿರ್ತಾವ. ಒಂದು ನೀವು ಒಂದ ಸೈಡ್ ಅಂತಂದ್ರೆ ಅದು ವಸುಡಿ ಕೆಳಗೆ ಜರ್ದಿತ್ತು ಅಂದ್ರೆ ನಾವು ರಿಸೆಷನ್ ಅಂತ ಹೇಳ್ತೇವೆ. ಅದು ಆದ್ರೂ ನಿಮಗೆ ನೋವು ಇರ್ತದೆ, ಯಾಕಂದ್ರೆ ಕಂಟಿನ್ಯೂ ನೋವು ಇರತ್ತೈತಿ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಇರ್ತದೆ. ಸೊ ಅದು ನೀವು ಎಕ್ಸ್ರೇ ಮಾಡಿಸಿ ಅದೆಲ್ಲ ನೋಡಿ, ಮತ್ತು ಅದಾದ್ರೂ ಕಮ್ಮಿ ಆಗಿಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ಏನು ನೀವು ಅಭ್ಯಾಸ ಇರ್ತದೆ. ಈಗ ನಾನು ಅವಾಗಲೇ ಹೇಳಿದೆ, ಕಂಟಿನ್ಯೂ 10 ನಿಮಿಷ ಬ್ರಷ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಅಂದಾಗ ಈಗ ಪೇಸ್ಟ್ ಅಂತ ಕೊಟ್ಟಿರ್ತಾರೆ, ಈಗ ಭಾಳ ಜುಮ್ ಜುಮ್ ಅನ್ನತ್ತಾವು ಹಲ್ಲ ಅಂತಂದಾಗ ನಾವು ಪೇಸ್ಟ್ ಅಂತ ಕೊಟ್ಟಿರ್ತೀವಿ. ಅದು ಪೇಸ್ಟ್ ಹಚ್ಚಿ ಒಂದೇ ದಿನಕ್ಕೆ ಅದು ಕಮ್ಮಿ ಆಗೋದಿಲ್ಲ, ಅದು ಕ್ರಮೇಣ ನಿಮಗೆ ಗೊತ್ತಾಗ್ತೈತಿ. ಈಗ ಟ್ರೀಟ್ಮೆಂಟ್ ನೀವು ಕಂಟಿನ್ಯೂ ಮಾಡಬೇಕು. 2-3 ದಿವಸದಾಗ ನನಗೆ ಸೊಲ್ಯೂಷನ್ ಸಿಗಬೇಕು ಅಂತಂದ್ರೆ ಹಂಗೂ ಆಗೋದಿಲ್ಲ. ಪೇಷನ್ಸ್ಲೇ ನಾವು ಅವ್ರೇನು ಹೇಳ್ತಾರೆ ಅದನ್ನು ನಾವು ಎಲ್ಲ ಫಾಲೋ ಮಾಡಿದ್ರೆ ಅವಾಗ ನಮಗೆ ಸ್ವಲ್ಪ ರಿಸಲ್ಟ್ ಅದು ಕಾಣ್ತೈತಿ. ಅವ್ರ ಎಸ್ ಡಿ ಎಂ ದಾಗನು ರೂಟ್ ಕೆನಾಲ್ ಟೆಸ್ಟ್ ಮಾಡ್ತೀನಿ ಅಂದ್ರೆ ಮೇಡಮ್ ಇಲ್ಲಿ ಮತ್ತೆ ಅವ್ರು ಹಲ್ಲ ತೊಳಿತೀನಿ ಅಂತಂದ್ರ ಏನು ತೊಂದರೆ ಇಲ್ಲ, ಅದರಿಂದ ಏನು ನಿಮಗೆ ತೊಂದರೆ ಆಗಲ್ಲ. ನಿಮಗ್ ನೋವು ಆಗೋದು ಇಲ್ಲ, ಅದು ನೋವು ಆಗ್ಲಾರ್ದಂಗ ಟ್ರೀಟ್ಮೆಂಟ್ ಮಾಡ್ತಾರ. ಸೊ ನಿಮಗ್ ಜಾಸ್ತಿ ನೋವು ಇತ್ತಂದ್ರ ಒಂದ್ಸತೆ ಬಂದು ತೋರಿಸ್ರಿ. ನಿಮ್ಗ ರೂಟ್ ಕೆನಾಲ್ ಇಲ್ಲ ಅಂದ್ರೆ ನಿಮಗ್ ಹತ್ತಿರವಾದ ಯಾವ್ದೇ ಡೆಂಟಿಸ್ಟ್ ಹತ್ರನು ತೋರಿಸ್ರಿ. ರೂಟ್ ಕೆನಾಲ ಮಾಡ್ಬೇಕು ಅಂತಿದ್ರ ಅದನ್ನ ಆದಷ್ಟು ಜಲ್ದಿ ಮಾಡಿಸ್ಕೋರಿ. ಬರ್ರಿ, ಬರ್ಬೋದು, ಅದಕ್ಕೇನ್ ತೊಂದರೆ ಇಲ್ಲ. ನಾವು ಕಾರ್ಯಕ್ರಮದ ಕೊನೆಯೊಳಗೆ ಮಾಹಿತಿ ಕೊಡ್ತೀವಿ ನಿಮಗೆ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರಿ, ನಮಸ್ಕಾರ, ಹೇಳಿ ಸರ್. ಹಾ, ನೀವು ಮುಗುಳ್ಕೋಟದಿಂದ ಕರೆ ಮಾಡ್ತಾ ಇದ್ದೀರಿ. ನೀವು ನೆಟ್ವರ್ಕ್ ಬರೋ ಕಡೆ ಬರ್ರಿ. ಕೇಳ್ರಿ ಪ್ರಶ್ನೆ. ಹಾ ಹೇಳಿ ಸರ್. ನಮಸ್ಕಾರ ನಮಸ್ಕಾರ ಹೇಳಿ ಮೇಡಮ್. ನನ್ನ ಪ್ರಶ್ನೆ ಅಂದ್ರೆ ಈ ಒಸಡು ರೋಗ ಬರದೇ ಇರುವಾಗ ಏನಾದ್ರು ಮುಂಜಾಗ್ರತೆ ಕ್ರಮ ಇದ್ರೆ ಹೇಳ್ರಿ ಮೇಡಮ್. ಸರ್, ಒಸಡು ರೋಗ ನಾ ಹೇಳ್ದಂಗ ಹಲವಾರು ಕಾರಣ ಇರ್ತಾವ. ಅದಕ್ಕೆ ನೀವು ಡೈಲಿ ಏನು ಅಭ್ಯಾಸ ಇಟ್ಕೋತೀರಿ ಅಂದ್ರೆ ನಿಮಗೇನು ದಿವಸ ದಿನನಿತ್ಯ ಏನು ಫಾಲೋ ಮಾಡೋಕ್ಕಾಗ್ತೈತಿ ಅದು ಅಭ್ಯಾಸ ಇಟ್ಕೋಬೇಕು. ಒಂದು, ಫಸ್ಟ್ ಡೈಲಿ ಎರಡು ಸತೆ ಬ್ರಷ್ ಮಾಡಬೇಕು. ನೀಟಾಗಿ ತಿಂದಾಗ ಬಾಯಿ ಮುಕ್ಕಳಿಸ್ಕೋಬೇಕು. ಅಥವಾ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಅಂದ್ರೆ ಬ್ರಷ್ ಮಾಡಬೇಕಾದ್ರೆ ರಕ್ತ ಬರತ್ತೈತಿ ಅಂತ ನಿಮಗೆ ಅನ್ನಿಸ್ದಾಗನ ಹೋಗಿ ಡಾಕ್ಟರಿಗೆ ಕಾಣಬೇಕು. ಇನ್ನೊಂದು, ಇದು ಡಯಾಬಿಟಿಸ್ ಇದ್ರೂ ಒಸಡು ರೋಗ ಬರೋ ಚಾನ್ಸಸ್ ಇರ್ತೈತಿ. ಸೊ ಹಂಗಿದ್ದಾಗ ಇದೆಲ್ಲ ಕಾರಣಗಳಿದ್ದಾಗ ನೀವು ಭಾಳ ಆರೋಗ್ಯ ದೇಹದ ಆರೋಗ್ಯದ ಮೇಲೆ ಹೆಂಗೆ ಕೇರ್ ತಗೋತೀರಿ ಹಂಗೆ ನೀವು ಬಾಯಿ ಆರೋಗ್ಯದ ಮೇಲೂ ಸ್ವಲ್ಪ ಲಕ್ಷ್ಯ ಕೊಡಬೇಕಾಗ್ತೈತಿ. ಡಾಕ್ಟರ್, ಈಗ ಭಾಳಷ್ಟು ಸಾರಿ ಹಲ್ಲು ಬ್ರಷ್ ಮಾಡ್ತೀನಿ ಅಂತಾರ ಮಕ್ಕಳು. ಗ್ರಾಮೀಣ ಭಾಗದೊಳಗೆ ನೋಡ್ತೀವಿ ಮಕ್ಕಳಿಗೆ, ನಾವು ಸಣ್ಣವ್ರು ಇದ್ದಾಗೂ ಆಯ್ತು, ಬ್ರಷ್ ಮಾಡಿದ್ರೆ ಹಲ್ಲು ಬಿಡಿ ಬಿಡಿ ಬರ್ತಾವ. ಸ್ವಲ್ಪ ದೊಡ್ಡವರಾಗೋ ಮಟ್ಟ 14-15 ವರ್ಷ ಆಗೋ ಮಟ್ಟ ಬ್ರಷ್ ಬೇಡ ಅಂತಾರೆ. ಇದು ಎಷ್ಟು ಸರಿ ಅಂತೀರಿ? ಇದು ಸರಿ ಅಲ್ಲ. ಯಾಕೆಂದರೆ ಇವಾಗ ನೀವು ಎಷ್ಟು ಚಲೋ ಬ್ರಷ್ ಮಾಡ್ತೀರಿ ಅಷ್ಟು ಗಟ್ಟಿ ಇರ್ತಾವೆ ಹಲ್ಲು. ಅಂದರೆ ಚಲೋ ಬ್ರಷ್ ಮಾಡೋದಂದ್ರೆ ಅದೇ 10-15 ನಿಮಿಷ ಮಾಡೋದಲ್ಲ, ದಿನಕ್ಕೆ 2 ಸತಿ ನೀವು ಬ್ರಷ್ ಮಾಡಿ, 2-3 ನಿಮಿಷ ನೀವು ಬ್ರಷ್ ಮಾಡೋ ಹವ್ಯಾಸ ಇಟ್ಕೊಂಡ್ರೆ ನಿಮ್ಮ ಹಲ್ಲು ಎಷ್ಟು ಗಟ್ಟಿ ಇರ್ತಾವೋ ಅಷ್ಟು ಆರೋಗ್ಯದ ಮೇಲೂ ನಿಮಗೆ ಪರಿಣಾಮ ಬೀಳ್ತೈತಿ. ಅದರಿಂದಾಗಿ ಹಲ್ಲು ಬಿಡಿ ಬಿಡಿ ಆಗೋದು ಆ ಕಾರಣಕ್ಕಾಗಿ ಅಲ್ಲ. ಅಲ್ಲ ಅಲ್ಲ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮ್ದು ರೋಣ ತಾಲೂಕು ಹಿರಾಳಿಂದ ಮೇಡಮ್. ಕೇಳ್ರಿ ಪ್ರಶ್ನೆ. ದೌಡಿ ಹಲ್ಲು ಬಿದ್ದು ಬಹಳ ತಿಳಿ ಮಾಡತ್ ನೋಡ್ರಿ ಮೇಡಮ್. ಏನು ಸರ್, ದೌಡಿ ಹಲ್ಲು ಬಿದ್ದು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಮೇಡಮ್? ಹಾ ಸರ್, ಅದು ಸ್ವಲ್ಪ ದಿನ ನಿಮ್ಗೆ ನೋವು ಅನಿಸ್ತೈತಿ, ಆದ್ರೆ 1-2 ವಾರ ನೀವು ಕೀಳಿಸಿದಾಗ 1 ವಾರ ಸ್ವಲ್ಪ ನಿಮಗೆ ನೋವು ಅನಿಸ್ಬೋದು, ಬಟ್ ಆಮೇಲೆ ನಿಮಗೆ ಅದು ಕರೆಕ್ಟ್ ಆಗ್ತೈತಿ. ಅಂದ್ರೆ ಈಗ ಡಾಕ್ಟರ್ ಕಿಟ್ಟಾಗ ನಿಮಗೆಲ್ಲ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ, ಈಗ ಖಾರ ತಿನ್ಬಾರ್ದು ಮತ್ತು ಬಿಸಿ ಏನು ತಗೋಬಾರ್ದು ಒಂದು 2 ದಿವಸ ಸರ್. ಆಮೇಲೆ ಅದು ನಿಮಗೆ ಅದ್ರ ತಕ್ಕಂಗೆ ಗುಳಿಗೆನೂ ಕೊಟ್ಟಿರ್ತಾರ. ಒಂದು ವಾರ ನಿಮಗೆ ಬಾಯಿ ಓಪನ್ ಮಾಡೋಕೆ ಕಷ್ಟ ಆಗ್ತದ, ಇದೆಲ್ಲ ಆಗ್ತದೆ, ಬಟ್ ಆಮೇಲೆ 1 ವಾರ ಆದಮೇಲೆ ನಾರ್ಮಲ್ ಆಗ್ತೈತಿ. ಅದೇನು ತೊಂದರೆ ಏನಿಲ್ಲ ಸರ್ ಅದರಿಂದ. ಹಾ ಹೌದು. ನಿಮ್ಮ ಕಡೆ ಬಂದು ಭೇಟಿ ಆಗೋಣ ಮೇಡಮ್. ಹಾ ಸರ್, ಭೇಟಿ ಆಗ್ಬೋದು. ಓಕೆ ರೀ ಮೇಡಮ್. ಹಲೋ ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ ಆತನೇ ತಾಲೂಕು ಚಿಕ್ಕೋಡ ಗ್ರಾಮದಿಂದ ರೀ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಳಿ. ಈಗ ಮೇಡಮ್ ರೀ, ಒಂದು ಕಾಮನ್ ಆಗಿ ಪ್ರಶ್ನೆ ಕೇಳ್ಬೇಕಂದ್ರೆ, ಈಗ ಡಾಕ್ಟರ್ ಹತ್ತಿರ ಹೋದಾಗ ಏನ್ ಹೇಳ್ತಾರ್ರಿ, 2-3 ಬಾರಿ ನೀವು ಪ್ರತಿದಿನ ಬ್ರಷ್ ಮಾಡಿ ಅಂತ ಹೇಳ್ತಾರ್ರಿ. ಈಗ ನಾವು ಆಯುರ್ವೇದಿಕದಲ್ಲಿ ಸ್ವಲ್ಪ ಡಾಕ್ಟರ್ಗಳನ್ನ ಅಥವಾ ಏನಾದ್ರೂ ಒಂದು ಪುಕ್ಸ್ದಲ್ಲಿ ಓದಿದಾಗ ಬ್ರೆಸ್ಟ್ ನಲ್ಲಿ ನೀವು ಹಲ್ಲನ್ನ ಉದ್ದಬೇಡಿ, ಸವಕಳಿ ಆಗುತ್ತೆ, ಒಸಗಳ ನೋವು ಬರುತ್ತೆ, ಅದು ಕೈಯಿಂದಾನೇ ಉದ್ದಬೇಕು, ಕೆಲವೊಂದಿಷ್ಟು ಪೌಡರ್ಗಳ ತಯಾರು ಮಾಡ್ಕೊಂಡು ಮಾಡ್ತಾರಂತ, ಅದು ಯಾವ್ದ್ರಿಂದ ನಮಗೆ ಅದು ಸರಿಯಾಗೈತೆ, ಮತ್ತೆ ಹಲ್ಲಿನ ಒಂದು ಅದನ್ನ ಸವಕಳಿನ ತಪ್ಪಿಸುವುದು ಬ್ರಷ್ ಉತ್ತಮ ಅಥವಾ ನಾವು ಕೈಯಿಂದ ಉದ್ದುವುದು ಉತ್ತಮ ಅಂತ ಒಂದು ಅನಿಸಿಕೆ. ಹಾ ಹಾ ಸರ್, ಇವಾಗ ಏನಾಗ್ತೈತಿ, ನೀವು ಕೈಯಿಂದ ತಿಕ್ಕೋದ್ರಿಂದ ಎಲ್ಲಾ ಭಾಗ ಹಲ್ಲಿನ ಭಾಗಕ್ಕೂ ಅದು ಹೋಗುದಿಲ್ಲ. ಇವಾಗ ನಾವು ಮುಂದೆ ತಿಕ್ಕೋದು, ಹಿಂದೆ ತಿಕ್ಕೋದು, ಹಲ್ಲಿನ ಮಧ್ಯ ಭಾಗದಲ್ಲಿ ತಿಕ್ಕೋದು, ಇವಾಗ ಬ್ರಷ್ ನ ಅದರ ಹಲ್ಲಿನ ಇವಾಗ ನಾವು ಭಾಗದ ಇದ್ರ ಮೇಲೇನೆ ಅದನ್ನ ತಯಾರು ಮಾಡಿರ್ತಾರೆ. ಬಟ್ ಈಗ ಅದೇ ಯಾವ ತರ ಬ್ರಷ್ ಯೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗ್ತೈತಿ. ಈಗ 3 ತರ ಬ್ರಷ್ ಇರ್ತಾವ, ಹಾರ್ಡ್, ಮೀಡಿಯಮ್, ಸಾಫ್ಟ್. ಇವಾಗ ನಾವು ಎಲ್ರಿಗೂ ಯೂಶಲಿ ಮೀಡಿಯಮ್ ಬ್ರಷ್ ಯೂಸ್ ಮಾಡಕ್ ಹೇಳ್ತೇವೆ, ಆದ್ರೆ ಇವಾಗ ವಯಸ್ಸಾದವರಿಗೆ ಅಥವಾ ವಸುಡೆ ಜರ್ದಿದ್ದ ಪೇಷಂಟ್ಸಿಗೆ ಅಥವಾ ವಸುಡಲ್ಲಿ ರಕ್ತ ಬರೋ ಪೇಷಂಟ್ಸಿಗೆ ಆ ತರ ಕಂಡೀಷನ್ಸ್ ಅಲ್ಲಿ ನಾವು ಸಾಫ್ಟ್ ಬ್ರಷ್ ಯೂಸ್ ಮಾಡಕ್ ಹೇಳ್ತೇವೆ. ಸೊ ಬ್ರಷ್ ಮಾಡೋದ್ರಿಂದ ಆಕ್ಚುಲಿ ಒಳ್ಳೇದು ಸರ್, ಬ್ರಷ್ ಇಂದ ನೀವು ಬ್ರಷ್ ಮಾಡೋದ್ರಿಂದ. ಆತರ ನೀವು ಕೈಯಿಂದ ಯೂಸ್ ಮಾಡಿದ್ರೆ ಅದು ಎಲ್ಲಾ ಭಾಗಕ್ಕೆ ಹೋಗ್ತೈತಿ ಅಂತ ನಾವು ಹೇಳಕ್ ಬರುದಿಲ್ಲ. ಸೊ ಬೆಟರ್ ನೀವು ಬ್ರಷ್ ಇಂದ ಮಾಡೋದನ್ನೇ ಉತ್ತಮ. ಈಗ ಒಂದು ನಿಮಗೆ ಡಾಕ್ಟರ್ಗಳ ಒಂದು ಅಭಿಪ್ರಾಯಗಳ ಪ್ರಕಾರ ಈಗ ಮಾರ್ಕೆಟ್ನಲ್ಲಿ ಸಾಕಷ್ಟು ಒಂದು ಪ್ಲಾಸ್ಟಿಕ್ ಬ್ರಷ್ಗಳ ಹಾವಳಿ ಜಾಸ್ತಿ ಆಗಿದ್ರೆ ಮೇಡಮ್, ಈಗ ನೀವು ಡಾಕ್ಟರ್ಗಳಾಗಿ ಒಂದು ಯಾವ ಬ್ರಷ್ಗಳನ್ನ ನಾವು ಯೂಸ್ ಮಾಡ್ಬೇಕು ಅಥವಾ ಯಾವ ಕಂಪನಿಯ ಬ್ರಷ್ ಅನ್ನ ಏನಾದ್ರೂ ಯೂಸ್ ಮಾಡ್ಬೇಕು? ಕಂಪನಿ ಹೆಸರು ಡಾಕ್ಟರ್ ಹೇಳೋ ಹಂಗಿಲ್ಲ, ಆದ್ರೆ ಯಾವ ತರದ ಬ್ರಷ್ ಒಳ್ಳೇದಂತ ಹೇಳ್ಬಹುದು. ಸರ್ ಅದೇ ಯಾವ ತರ ಬ್ರಷ್ ಅಂದ್ರೆ ಈಗ ನಾವು ಮಾರ್ಕೆಟ್ ನಲ್ಲಿ ತಗೊಂಡಂಗ್ರಿ ಮೇಡಮ್ ಗೊತ್ತಾಗಲ್ಲ, ಯಾವ್ದೇ ಒಂದು ಕಂಪನಿ ಈಗ ಎಕ್ಸ್ ವೈ ಜೆಡ್ ಅಂತ ಒಂದು ಬ್ರಷ್ ತಗೊಂಡಾಗ ಒಂದು ಹಾರ್ಡ್ ಇರುತ್ತೆ, ಒಂದು ಮೀಡಿಯಂ ಆಗಿರುತ್ತೆ ಅಥವಾ ಒಂದು ಮೆದು ಆಗಿರ್ತದ ಗೊತ್ತಾಗಲ್ರಿ ಮೇಡಮ್. ಅದಕ್ಕಾಗಿ ನೀವು ಡಾಕ್ಟರ್ಗಳು ಹಲ್ಲನ್ನ ತೋರಿಸಲಿಕ್ಕೆ ಬಂದಾಗ ನೀವು ಸಜೆಷನ್ ಯಾವ ರೀತಿ ಕೊಡ್ತೀರಾ, ಯಾವ ರೀತಿ ಬ್ರಷ್ ನೀವು ತಗೋರಿ, ಇದು ಬರುತ್ತೆ ಅಥವಾ ಈ ರೀತಿ ಬರುತ್ತೆ ಅಥವಾ ನೀವೇ ನಮಗೆ ಏನಾದ್ರೂ ತಯಾರು ಮಾಡ್ಲಿಕ್ಕೆ ಆದ್ರೆ ಏನಾದ್ರು ಅವಕಾಶ ಇದೆ ಅಂತ ಹೇಳಿಕ್ಕೆ ಏನಾದ್ರು ಈ ರೀತಿ ಏನಾದ್ರೂ ಅದು ನಮಗೆ ಗೊತ್ತಾಗಬೇಕಲ್ರಿ ಮೇಡಮ್? ಸರ್ ಅವಕಾಶ ಅದೇ ಇವಾಗ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿದೋರ್ ತರ ಹಾರ್ಡ್ ಮೀಡಿಯಂ ಸಾಫ್ಟ್ ವಯಸ್ಸಿಗೆ ತಕ್ಕಾಗೆ ನಾವು ಅಡ್ವೈಸ್ ಮಾಡ್ತೀವಿ ಸರ್. ಇವಾಗ ನೀವು ನಾರ್ಮಲಿ ಯೂಸ್ ಮಾಡೋದು ಏನೂ ತೊಂದರೆ ಇಲ್ಲ ನನಗೆ, ಬರೀ ಡೈಲಿ ನಾನು ರೆಗ್ಯುಲರ್ ಯೂಸಿಗೆ ಬೇಕು ಅಂದರೆ ನೀವು ಮೀಡಿಯಂ ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲ ವಯಸ್ಸಾದವರಿಗೆ ಅಥವಾ ವಸುಡೆ ತೊಂದರೆ ಇರೋರಿಗೆ ಎಲ್ಲ ನಾವು ಸಾಫ್ಟ್ ಬ್ರಿಸಲ್ ಬ್ರಷ್ ಅಂತ ಹೇಳ್ತೇವೆ. ನೀವು ಹಿಂಗೆ ಹೋಗಿ ಹೇಳಿದ್ರು ಅದು ನಿಮಗೆ ಶಾಪಲ್ಲಿ ಕೊಡ್ತಾರೆ. ಯಾವುದೇ ಒಳ್ಳೆಯ ಗುಣಮಟ್ಟದ ಬ್ರಷ್ ಖರೀದಿ ಮಾಡ್ಬೋದು. ಡಾಕ್ಟರ್, ಇದುವರೆಗೆ ನೀವು ಬಹಳ ಸಮರ್ಪಕವಾಗಿ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಆತ್ಮೀಯ ಕೇಳುಗರೇ, ಇವತ್ತಿನ ವಿಷಯ ಆಗಿತ್ತು ದಂತ ಚಿಕಿತ್ಸೆಯ ಅಸತ್ಯಗಳ ಅರಿವು ಅನ್ನೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಗಿರಿಜಾ ಅರಿಶಿಣಗೋಡಿ. ಇವರು ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರನ್ನು ಸಂಪರ್ಕ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ 0836246812. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000 ಹಾಗೂ ಈ ವಾರ ಬಹುಮಾನಕ್ಕೆ ಇರುವಂತಹ ಪ್ರಶ್ನೆ, ದಿನಕ್ಕೆ ಎಷ್ಟು ಬಾರಿ ಹಲ್ಲನ್ನು ಉಜ್ಜಬೇಕು? ಪ್ರಶ್ನೆ ಇನ್ನೊಮ್ಮೆ, ದಿನಕ್ಕೆ ಎಷ್ಟು ಬಾರಿ ಹಲ್ಲನ್ನು ಉಜ್ಜಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು, ಸಂಪೂರ್ಣ ವಿಳಾಸ ಇರಬೇಕು.